ಮೂರು ಲೋಕದ ಗಂಡ, ಮೂರು ಲೋಕದ ಗಂಡ, ಆರು ಲೋಕದ ಕರತ, ಆರು ಲೋಕದ ಕರತ, ಅಜ್ಞಾತವಾಸದಲ್ಲಿ, ಅಜ್ಞಾತವಾಸದಲ್ಲಿ ಅರಣ್ಯ ತಿರಗತಾನ, ಅರಣ್ಯ ತಿರಗತಾನ, ತಾಯಿಗೆ ನೋಡಲಂತ, ತಾಯಿಗೆ ನೋಡಲಂತ, ಏಳು ಮರಡಿ ಗುಡ್ಡಗಳಲ್ಲಿ, ಏಳು ಮಂದಿ ಋಷಿಯ ಬಳಲಿ, ಏಳು ಮರಡಿ ಗುಡ್ಡಗಳಲ್ಲಿ, ಏಳು ಮಂದಿ ಋಷಿಯ ಬಳಲಿ, ಗುರುಗಳಿಗೆ ಕೇಳತಾನ, ಗುರುಗಳಿಗೆ ಕೇಳತಾನ, ಅರ್ಜುನ ನೋಡಯ್ಯ ತಾಯಿಗೆ ನೋಡಲು ಜೋಗಿ ರೂಪವನ ತಾಳಿ, ಅರ್ಜುನ ತಾಯಿಗೆ ನೋಡಲಿಕ್ಕೆ ಜೋಗಿ ರೂಪವನ್ನು ತಾಳ್ಕೊಂಡು ಕೈಯಲ್ಲಿ ಕಿಂದನ ಹಿಡ್ಕೊಂಡು ತಾಯಿ ಅರಮನೆಗೆ ಬಂದು ಯಾವ ರೀತಿ ಹಾಡ್ತಾನ, ಯಾವ ರೀತಿ ಬರ್ತಾನ ಅಂತಂದ್ರ ಮುಂದೆ ಪ್ರಾರಂಭಿಸ್ತಾನೆ ಕೇಳುವಂತನಾಗು. ಕೈಯಲ್ಲಿ ಕಿನ್ನೂರ ಹಿಡದು, ಕೈಯಲ್ಲಿ ಕಿನ್ನೂರ ಹಿಡದು, ಗಿಣಿಯಾಟ ಕರವತಾನ, ಗಿಣಿಯಾಟ ಕರವತಾನ, ನವಿಲಾಟ ಆಡೋತಾನ, ನವಿಲಾಟ ಆಡೋತಾನ, ಬೆಳ್ಳಕ್ಕೆ ಹಿಂಡಗಳೆಲ್ಲ ಕೊಡಿನೆರಳ ಹಿಡಿಯತಾವ, ಕೊಡಿನೆರಳ ಹಿಡಿಯತಾವ, ತಾಯಿ ಅರಮನೆಗೆ ಬಂದು, ತಾಯಿ ಅರಮನೆಗೆ ಬಂದು, ಕೋಗಿಲೆಯ ಕಂಠದಿಂದ ಪದವನ್ನು ಹೇಳತಾನ, ಪದವನ್ನು ಹೇಳತಾನ, ಅರಮನೆಗೆ ಬಂದಾನಯ್ಯ ಕೈಯಲ್ಲಿ ಕಿನ್ನುರ ಹಿಡದ, ಕೋಗಿಲೆಯ ಕಂಠದಿಂದ ಪದವನ್ನು ಹೇಳತಾನ, ಜೋಗಿ ಧ್ವನಿಗಳನ್ನ ಕೇಳಿ ತಾಯಿ ಕೊಂತಾದೇವಿ ಹತ್ತಿರವ ಮಂಚ ಇಳದ, ಪನ್ನೆಂಬ ಊರ ಗೋಲ ಕೈಯಲ್ಲಿ ಹಿಡದ ಕೊಂಡ, ಏಳು ಬಾಗಿಲನ ದಾಟಿ ಕಡೆಯ ಬಾಗಿಲಿಗೆ ಬಂದ, ಜೋಗಿ ಅಂಗಾಲಿನಿಂದ ನಡುವ ಹೊಂಬ ನೆತ್ತಿ ತನಕ ವರ್ಣಿಸಿ ನೋಡತಾಳ, ಪರೀಕ್ಷೆ ಮಾಡತಾಳ, ತಾಹಡಿದ ಮಗನ ಗುರುತ ನೋಡಯ್ಯ ತಾಯಿಗೆ ಸಿಗವಲ್ದ, ನಮ್ಮೂರ ನಡುಮನೆ ಪದುಮಾಕ್ಷಿ ಎಲ್ಲೋರ, ನಮ್ಮೂರ ನಡುಮನೆ ಪದುಮಾಕ್ಷಿ ಎಲ್ಲೋರ, ಬಾಯಲ್ಲಿ ಮುದ್ದಿನ ಪದಿ, ಬಾಯಲ್ಲಿ ಮುದ್ದಿನ ಪದಿ, ನಮ್ಮೂರ ನಡುಮನೆ ಪದುಮಾಕ್ಷಿ ಎಲ್ಲೋರ ನಮ್ಮೂರ ನಡುಮನೆ ಪದುಮಾಕ್ಷಿ ಎಲ್ಲೋರ ಬಾಯಲ್ಲಿ ಮುದ್ದಿನ ಪದಿ ಬಾಯಲ್ಲಿ ಮುದ್ದಿನ ಪದಿ ಗುಣದಲ್ಲಿ ನುಡಿಯಲ್ಲಿ ನಡೆಯಲ್ಲಿ ಎಲ್ಲೋರ ಗುಣದಲ್ಲಿ ನಡೆಯಲ್ಲಿ ನಡೆಯಲ್ಲಿ ಎಲ್ಲೋರ ಗಮನ ಸೆಳೆಯುವ ಬುದ್ಧಿ ಗಮನ ಸೆಳೆಯುವ ಬುದ್ಧಿ ಗಮನ ಸೆಳೆಯುವ ಬುದ್ಧಿ ಮದುವೆ ವಯಸ್ಸಿಗೆ ಬಂದು ನಿಂತಿರುವ ಪದ್ದಿಗೆ ಮದುವೆ ವಯಸ್ಸಿಗೆ ಬಂದು ನಿಂತಿರುವ ಪದ್ದಿಗೆ ವರ ನೋಡಿ ಬಹಳ ಸಾಕಾಯಿತು ವರ ನೋಡಿ ಬಹಳ ಸಾಕಾಯಿತು ಹುಡುಗಿಯ ಚಂದಕ್ಕೆ ಸಮನಾದ ಜೋಡಿಯು ಹುಡುಗಿಯ ಚಂದಕ್ಕೆ ಸಮನಾದ ಜೋಡಿಯು ಹುಡುಗನೊಬ್ಬನು ಕೊನೆಗೂ ಬಂದ ಹುಡುಗನೊಬ್ಬನು ಕೊನೆಗೂ ಬಂದ ಹುಡುಗನೊಬ್ಬನು ಕೊನೆಗೂ ಬಂದ ನಮ್ಮೂರ ನಡುಮನೆ ಪದುಮಾಕ್ಷಿ ಎಲ್ಲೋರ ನಮ್ಮೂರ ನಡುಮನೆ ಪದುಮಾಕ್ಷಿ ಎಲ್ಲೋರ ಬಾಯಲ್ಲಿ ಮುದ್ದಿನ ಪದಿ ಬಾಯಲ್ಲಿ ಮುದ್ದಿನ ಪದಿ ಬೀಳ್ಕೊಡುವ ಸಮಯದಿ ಊರಿಗೋರೆ ಬಂದು ಬೀಳ್ಕೊಡುವ ಸಮಯದಿ ಊರಿಗೋರೆ ಬಂದು ಕಣ್ಣೀರ ಕಾಲುವೆ ಹರಸಿ ಕಣ್ಣೀರ ಕಾಲುವೆ ಹರಸಿ ಬೀಳ್ಕೊಡುವ ಸಮಯದಿ ಊರಿಗೋರೆ ಬಂದು ಬೀಳ್ಕೊಡುವ ಸಮಯದಿ ಊರಿಗೋರೆ ಬಂದು ಕಣ್ಣೀರ ಕಾಲುವೆ ಹರಸಿ ಕಣ್ಣೀರ ಕಾಲುವೆ ಹರಸಿ ಪದುಮಾಳಂತ ಹುಡುಗಿ ಸಾವಿರಕ್ಕೆ ಒಪ್ಪೋಳು ಪದುಮಾಳಂತ ಹುಡುಗಿ ಸಾವಿರಕ್ಕೆ ಒಪ್ಪೋಳು ಕಳಿಸಿದರು ಎಲ್ಲರೂ ಹರಸಿ ಕಳಿಸಿದರು ಎಲ್ಲರೂ ಹರಸಿ ಕಳಿಸಿದರು ಎಲ್ಲೋರು ಹರಸಿ ಹುಡುಗಾಯೇನು ಪಾಪ ಹುಡುಗಿಯ ಅತ್ತೆಯೋ ಹುಡುಗಾಯೇನು ಪಾಪ ಹುಡುಗಿಯ ಅತ್ತೆಯೋ ಕರುಣೆ ಇಲ್ಲದ ಕ್ರೂರ ಕುಯಕಿ ಕರುಣೆ ಇಲ್ಲದ ಕ್ರೂರ ಕುಯಕಿ ಕರುಣೆ ಇಲ್ಲದ ಕ್ರೂರ ಕುಯಕಿ ವರದಕ್ಷಿಣೆ ಬಂಗಾರ ಹೆಚ್ಚು ತರಲಿಲ್ಲೆಂದು ವರದಕ್ಷಿಣೆ ಬಂಗಾರ ಹೆಚ್ಚು ತರಲಿಲ್ಲೆಂದು ಪರಿಪರಿ ಕಾಡುವ ಮುದುಕಿ ಪರಿಪರಿ ಕಾಡುವ ಮುದುಕಿ ಪರಿಪರಿ ಕಾಡುವ ಮುದುಕಿ ನಮ್ಮೂರ ನಡುಮನೆ ಪದುಮಾಕ್ಷಿ ಎಲ್ಲೋರ ನಮ್ಮೂರ ನಡುಮನೆ ಪದುಮಾಕ್ಷಿ ಎಲ್ಲೋರ ಬಾಯಲ್ಲಿ ಮುದ್ದಿನ ಪದಿ ಬಾಯಲ್ಲಿ ಮುದ್ದಿನ ಪದಿ ಇದುವರೆಗೆ ಜನಪದ ಸಂಗೀತವನ್ನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ.